ಶ್ರಮ ಇಲ್ಲಿ ಹೆಚ್ಚ ಕಡಿಮಿನ? ಶ್ರಮನ ಐತಿ ಐತ್ ಸರ್ ಸರ್, ಅಲ್ರಿ ಶ್ರಮ ಸರ್. ಅದಕ್ಕಿನ್ನ ಜಾಸ್ತಿ ಎಫರ್ಟ್ ಹಾಕ್ಬೇಕು ಸರ್ ಇದಕ್ಕ. ಯಾಕಂದ್ರೆ ಅವಾಗ ಎಲ್ಲ ಕೂಲಿ ಎಲ್ಲ ಬರೋರು ಜಾಸ್ತಿ, ಅವ್ರ ಕೆಲಸ ಮಾಡ್ತಿದ್ರು, ನಮ್ದು ಟೆನ್ಷನ್ ಜಾಸ್ತಿ ಇರ್ತಿತ್ತು. ಹೌದೌದು. ಇವಾಗ ನಮ್ದೇ ಕೆಲಸ ಜಾಸ್ತಿ, ಟೆನ್ಷನ್ ಇಲ್ಲ, ಆರಾಮ್ ಇರ್ತೀವಿ ಸರ್. ನಾವೇ ಬೆಳಗ್ಗೆ ಜಲ್ದಿ ಅಡಿಗೆ ಮಾಡ್ಕೊಂಡು ನಾವೇ ಮಾಡ್ಕೊಂತೀವಿ ಸರ್. ಕಳೆ ತೆಗೆದ್ರು ಇವ್ರು ನಮ್ಮ ಮನೆಯವ್ರು ತೆಗಿತಾರೆ ಸರ್ ನಮ್ ಜೊತೆಗೇನೆ. ಎಷ್ಟೊತ್ತಿದ್ ನಮ್ದೇ ಎಲ್ಲ ಕೆಲಸ ಅನ್ನೋದು, ನಾವೇ ಯಾವಾಗಾದ್ರೂ ಒಟ್ಟು ಖಾಲಿ ಕುಂದ್ರದ ನಮ್ ಕೆಲಸ ನಾವ್ ಮಾಡ್ಕೊಂತೀವಿ ಈಗ ಸರ್. ತರಕಾರಿಗೆ ಬೆಳೀತಾ ಇರೋದ್ರಿಂದ ನಿರಂತರವಾಗಿ ಕೆಲಸ ಇರ್ತದೆ, ಹ್ಞೂ ಸರ್. ಬಿಡಿಸೋದು ಬರ್ಬೋದು, ಮಾರ್ಕೆಟಿಗೆ ಹ್ಞೂ ಕಳಿಸೋದಾಗಿರ್ಬೋದು. ಈ ಹೆಣ್ಮಕ್ಳ ಕೆಲಸಗಳು ಏನೇನು ಹೆಚ್ಚು ಇರ್ತವೆ ಗಂಗಮ್ಮ? ಅದೇನಿಲ್ಲ ಸರ್, ಅವರು ಫಸ್ಟ್ ಸ್ಟಾರ್ಟಿಂಗ್ ಭೂಮಿ ಉಳುಮೆ ಮಾಡ್ಬೇಕು ಸರ್, ಅದ್ರಲ್ಲಿ ಗೊಬ್ಬರ ಹಾಕೋದು ಐತೆ ಶೀಟ್ ಸರ್, ಹಾಕೋದು. ಆಮೇಲೆ ಸೀಟ್ ಹಾಕೋದ್ ಇರ್ತದೆ ಸರ್, ಆಮೇಲೆ ಡ್ರಿಪ್ ಎಳ್ಕೊಳೋದ್ ಇರ್ತದೆ ಸರ್, ಇರ್ತದೆ ಸರ್ ಕೆಲ್ಸಗಳು. ಅಂದ್ರೆ ನಮ್ಕಿನ್ನ ಗಂಡ ಮಕ್ಳ ಕೆಲ್ಸನೇ ಜಾಸ್ತಿ ಜಾಸ್ತಿ ಇರ್ತದೆ ಸರ್. ಇರ್ತದೆ. ಹ್ಮ್. ಬಳ್ಳಿ ಕಟ್ಟಕ್ಕೆ ಹೆಣ್ಮಕ್ಳು. ಮತ್ತೆ ಬಳ್ಳಿ ಕಟ್ಬೇಕು ಸರ್, ಅದಕ್ಕೆ ಡಂಬುಗಳ ಹಾಕಿ ಅವಕ್ಕೆಲ್ಲ ಉಕ್ಕೋನಿ ತುಂತುರು. ಹಾಕಿ ಕಟ್ಬೇಕು ಸರ್ ತಂತಿಗೆ, ಅದೊಂದು ಕೆಲ್ಸ ಇರ್ತದೆ ಸರ್. ಅದ ಅವೆಲ್ಲ ನೀವೇ ನಾವೇ ಮಾಡ್ಕೊಬೇಕು. ಮಾಡ್ಕೊಂತೀವಿ ಸರ್. ಅವಾಗ ಅಂದ್ರೆ ಆತ ಲೇಬರ್ ಬೇಕು ಸರ್, ಒಂದ್ 4 ಜನ 5 ಜನ ಬೇಕು ಸರ್. ಬೇಕಾಗ್ತದೆ. ಹ್ಮ್ ಒಂದಿನ ಬೇಕಾಗ್ತದೆ ಹೆಂಗಾರ ಮಾಡ್ತಾರೆ ಸರ್. ಒಂದ್ 4-5 ದಿನ ಯಾರೋ ಹೆಂಗ ಮೇಲೆ ಮೇಲೆ ಇರ್ತಲ್ರಿ, ಬರ್ತಾರೆ. ಈಗ ಒಂದಿನ ಇದು ಅರ್ಧದ ಗ್ಯಾಪ್ ಆಗಿಬಿಡ್ತಲ್ಲ ಸರ್, ಅವಾಗ ಬೇರೆ ಕಡೆ ಹೋಗ್ಬಿಡ್ತಾರೆ. ನಮಗೆ ಒಂದೇ ದಿನ ಇರೋದು ಮತ್ತೆ 2 ದಿನ ಗ್ಯಾಪ್ ಆಗುತ್ತೆ ಸರ್. ತರಕಾರಿ ಬೆಳಿಲಿಕ್ಕೆ ಶುರು ಮಾಡಿದ್ದು ಯಾವಾಗಿನಿಂದ? ಒಂದು 6 ವರ್ಷ ಆಯ್ತು ಸರ್ ನಾವು. 6 ವರ್ಷ ಆಗಿರ್ಬೇಕು ಸರ್. 6 ವರ್ಷದಿಂದ ಸೀಡ್ಸ್ ಪ್ಲಾಂಟ್ ಗಳನ್ನೆಲ್ಲ ಸೀಡ್ಸ್ ಪ್ಲಾಂಟ್. ಮಾಡ್ತಾ ಇದ್ರಿ. ಎಷ್ಟು ವರ್ಷ ಸೀಡ್ಸ್ ಪ್ಲಾಂಟ್ ಮಾಡಿದ್ರಿ ನೀವು ಅವಾಗೆಲ್ಲ? ನಾವು ಸಣ್ಣ ಮಾಡಿದ್ರಿ, 18 ವರ್ಷದಾಗಿದ್ದ ಮಾಡಿದ್ರಿ. ಓಹೋ, ಹ್ಞೂ ಸರ್. ಅದು ಒಂದು ರೀತಿಯಿಂದ ದೊಡ್ಡ ಮಟ್ಟದ ಲಾಭನಾ ಅಥವಾ ಹೇಗೆ? ಅವಾಗ 2000 ಇಸ್ವಿಯಾಗ್ರಿ, ಹ್ಮ್, ಅವಾಗ ರೇಟ್ ಕಡಿಮೆ ಇತ್ತು ರೀ ಲೇಬರ್ದವು, ಹ್ಮ್, ಬರೀ 25 ರೂಪಾಯಿ ಇತ್ತು ಅವಾಗ ಒಂದ್ ದಿನಕ್ಕ ಆಳಿಂದ. ಹ್ಮ್. ಈಗ 250 ರೂಪಾಯಿ ಮಟ್ಟ ಆಗೈತ್ರಿ. ಹ್ಮ್. ಹಂಗಾಗಿ ಇದು ಒಂದ್ ಸ್ವಲ್ಪ ವಜೆ ಆಗೈತೆ ಸರ್ ನಮ್ಗೆ. ಹ್ಮ್. ಮತ್ತೆ ಅವ್ರಿಗೂ ಒಂದ್ ಜೀವನ ಅಂತ ಇರ್ತದಲ್ವಾ, ಹೌದು ಸರ್. ಕೊಡ್ಬೇಕಾಗ್ತದಲ್ವಾ ಹೌದು, ಅಷ್ಟೇ. ಅದು ಕೊಡ್ಬೇಕಲ್ಲ ಸರ್, ಇವಾಗ ಎಲ್ಲದು ದುಬಾರಿ ಬೀಜದ. ಬಿಡ್ರಿ ಸರ್, ಹೌದು, ದುಬಾರಿ ಬೀಜದ ರೇಟ್ ಅಷ್ಟ ಐತೆ ಸರ್, ಬೀಜದ ರೇಟ್ ಜಾಸ್ತಿ ಆಗಿಲ್ಲ. ಓಹೋ, ಈಗ ಲೇಬರ್ದು ದುಡ್ಡು ಜಾಸ್ತಿ ಸರ್, ಅದು ನಮಗ್ ಕೂಡ ಬೀಜ ನಾವು ಎಲ್ಲ ಸ್ವಚ್ಛ ಮಾಡಿ ಕೊಟ್ಟಿದ್ದ ಅಷ್ಟೇ ರೇಟು, ಹ್ಮ್. ಹಂಗಾಗಿ ಲೇಬರ್ಗೆ ಜಾಸ್ತಿ ಹೋಗುತ್ತೆ ಸರ್. ವರ್ಷದಿಂದ ವರ್ಷಕ್ಕೆ ಆ ಬೀಜದ ಬೆಲೆನು ಏರಬೇಕಾಗಿದೆ. ಏರ್ಬೇಕಾಗಿತ್ತು ಸರ್, ಅದು ಸರ್ ಏರಿಲ್ಲ ಸರ್, ಅದು ಅಷ್ಟೇ ಏರಿಲ್ಲ. ಐ ಸರ್ ತಕ್ಕ ಮಟ್ಟಿಗೆ ಐತೆ ಸರ್ ಅಷ್ಟೇ. ಹ್ಮ್. ಲೇಬರ್ ಕೂಲಿ ಲೆಕ್ಕಕ್ಕೆ ಏರಿಲ್ರಿ ಸರ್ ಅದು. ಹ್ಮ್. ಲೇಬರ್ ಕೂಲಿ ಹಂಗೆ ಏರತ್ತಲ್ರಿ, ಅದ್ರಂತ ಏರಿದ್ರೆ ಲಾಭನ ಐತ್ರಿ ಸರ್ ಅದ್ರಾಗ. ಹ್ಮ್. ಹಂಗಾಗಿ ಅದು ಇನ್ನ ನೀವು ಮತ್ತೆ ಆ ಕಂಪ್ನಿಯವ್ರ ಜೊತೆಗೆ ಈ ತರ ವೆಚ್ಚಗಳು ಜಾಸ್ತಿ ಆಗ್ತವೆ, ನಾವೆಲ್ಲ ಈ ರೇಟಿಗೆ ಕೊಡ್ಲಿಕ್ಕೆ ಆಗಲ್ಲ ಅಂತ ಹಿಂಗೇನಾದ್ರು ಇದು ಮಾಡ್ಲಿಕ್ಕೆ ಒಪ್ಪಂದ ಮಾಡ್ಕೊಳಕ್ ಆಗಲ್ವಾ ಬೆಲೆ ಜಾಸ್ತಿ ಮಾಡ್ಕೊಳಕ್ಕೆ? ಆಗತ್ ಬಿಡ್ರಿ ಸರ್, ಒಬ್ರೆ ಮಾತಾಡಿದ್ರೆ ಆಗಲ್ಲ, ಎಲ್ಲ ರೈತರು ಸೇರಿ ಮಾಡ್ಬೇಕಾಗತ್ ಸರ್ ಅದನ್ನ. ಈಗ ಒಬ್ರೆ ಅಂದ್ರೆ ನಾವು ಬೇಕಾಗಿತ್ತು ಸರ್, ನಾವು ಒಂದೇ ಒದರಾಡಿದ್ರೆ ಆಗೋದಿಲ್ಲ, ಎಲ್ಲಾರು ಜೊತೆ ಸೇರಿ ಮಾತಾಡಿದ್ರೆ ಡಿಮ್ಯಾಂಡ್ ಮಾಡ್ಬೋದು ಸರ್. ಈಗ ಒಬ್ರ ಮನೆಯಲ್ಲಿ ಜಾಸ್ತಿ ಜನ ಇರಲ್ಲ ಸರ್, ಅವರು ಲೇಬರ್ ಹಚ್ಚಬೇಕ್ರಿ. ಅವ್ರ ಮನೆ ಜಾಸ್ತಿ ಜನ ಇರ್ತಾರ, ಅವ್ರಿಗೆ ಲಾಭ ಆಗುತ್ತೆ. ಅದ ಜಾಸ್ತಿ ಜನ ಮನೆಯವರು ಇರ್ತಾರಲ್ರಿ, ಲೇಬರ್ ಚಾರ್ಜ್ ಕೊಡಂಗಿಲ್ರಿ ಅವ್ರು. ಹಂಗಾಗಿ ಅವ್ರಿಗೆ ಅದು ಇದು ಇರಲ್ಲರಿ, ಅವ್ರು ನಮ್ಮ ಊಟ ಕಲಿಯಲ್ರಿ, ಅವ್ರು ಮಾತಾಡಕ್ ಬರಲ್ಲ. ನಾವ್ ಅಷ್ಟ ಮಾತಾಡಕ್ ಹೋದ್ರೆ ನಡೆಯಲ್ರಿ, ಎಲ್ಲರೂ ಒಕ್ಕಟ್ಟಾಗ್ಬೇಕ್ರಿ ರೈತರೆಲ್ಲ. ಹಂಗಾದ್ರೆ ಮಾತಾಡ್ಬೇಕು. ಸೀಡ್ಸ್ ಪ್ಲಾಂಟ್ ಮಾಡುವಾಗ ವರ್ಷಕ್ಕೆ ಎಷ್ಟು ಆದಾಯ ಬರ್ತಿತ್ತು ನಿಮ್ಗೆ? ವರ್ಷಕ್ಕೆ ಅದು ಖರ್ಚುನು ಬಹಳ ಇರ್ತದೆ ಸರ್, ಒಂದ್ 3 ಲಕ್ಷ ಹಿಂಗ್ ಬರ್ತದೆ ಸರ್. ಒಂದು ನಿಕ್ಕಿ 1-3 ಲಕ್ಷ ಉಳಿತಾಯ ಮಾಡಬಹುದಾಗಿತ್ತ? ಏ ಅಷ್ಟೇನಿಲ್ಲ ಸರ್, ಖರ್ಚ ಬಹಳ ಆಗ್ತದಲ್ಲ ಸರ್, ಲೇಬರ್ ಖರ್ಚು, ಔಷಧ ಖರ್ಚು, ಮತ್ತೆ ಗೆಳೆಯದ್ದು ಹೊಲ ಉಳುಮೆ ಮಾಡೋ ಖರ್ಚು, ಅದು ಜಾಸ್ತಿ ಆಗತ್ತೆ ಸರ್. ಒಟ್ಟು ರೊಟೇಷನ್ ಇತ್ತು ಸರ್, ಅದು ರೊಟೇಷನ್ ಇರ್ತಿತ್ತು ಅಂದ್ರೆ 6 ತಿಂಗಳ ಆದ್ಮೇಲೆ ರೊಕ್ಕ ಬರ್ತಾರೆ ಸರ್ ಅದು ದುಡ್ಡು. ಬೀಜ ತಯಾರು ಮಾಡಿ ಅದು ಬೀಜ ಜೋಟ್ ಬೇಗ ಬರಲ್ವಾ? ಬೇಗ ಬರಲ್ಲ ಸರ್, ಅದೆಲ್ಲ ಮತ್ತೆ ಏನ್ ಮಾಡ್ತಾರಲ್ರಿ, ಬೀಜ ಒಳ್ಳಿ ವಾಪಸ್ ಹಾಕ್ತಾರ್ರಿ ಅದು. ಓಹೋ, ಜಿಒಟಿ ಅಂತಾರೆ, ಜರ್ಮಿಷನ್ ಎಲ್ಲ ಚೆಕ್ ಮಾಡ್ತಾರೆ, ಅದು ಅದು ಎಷ್ಟ್ರ ಮಟ್ಟಿಗೆ ಇಳುವರಿ ಬರುತ್ತೆ, ಅದ್ ಬೆಳೀತದೆ, ಅದ್ರ ಗುಣಮಟ್ಟ ಹೇಗಿದೆ, ಅದ್ ಜರ್ಮಿಷನ್ ತಳಿನ ಸೇಮ್ ಇರ್ಬೇಕಲ್ರಿ, ಅವ್ರಿಗೆ ಕೊಟ್ಟ ತಳಿ ಇರ್ಬೇಕ್ರಿ. ನಾವ್ ಅದನ್ನ ಕ್ರಾಸ್ ಮಾಡ್ಲಾರ್ದ ಹಂಗ ಬಿಟ್ಟಿದ್ರೆ ಓಪಿ ಆಗ್ಬಿಡುತ್ತಲ್ರಿ, ಅದು ಅವ್ರಿಗೆ ತ್ರಾಸ ಆಗುತ್ತೆ. ಹಂಗಾಗಿ ಅದನ್ನ ಚೆಕ್ ಮಾಡಿ ಕೊಡ್ತಾರೆ, 6 ತಿಂಗಳ ಒಳ್ಳೆ ಅವ್ರ ಬೀಜ ತೆಗೆದು ನಮ್ ಬೀಜನ ಹೊಲಕ್ಕೆ ಹಾಕಿ ಚೆಕ್ ಮಾಡಿ ಕಾಯಿ ಆತರ ಬರ್ತಾನ ನೋಡಿ ಒಳ್ಳೆ ನಮ್ಗೆ ದುಡ್ಡು ಕೊಡ್ತಾರೆ, ಪಾಸ್ ಆತ ಅಲ್ಲಿವರೆಗೂ ದುಡ್ಡು ಕೊಡಲ್ಲ. ನೀವು ಅಲ್ಲಿವರೆಗೂ ಕಾಯ್ತಾ ಇರ್ಬೇಕು, ಅಲ್ಲಿವರೆಗೂ ಕಾಯ್ತಾ ಇರ್ಬೇಕು. ಅಲ್ಲಿ ಮತ್ತೆ ಬಡ್ಡಿ ಬೆಳೆದಿರಿ ಸರ್, ನೀವು ಸಾಲ ಮಾಡಿರ್ತೀರಿ ಅದಕ್ಕೆ ಬಡ್ಡಿ ಬೆಳೆದಿರಿ. ಮೊದ್ಲೊಂದ 4 ತಿಂಗಳ ಸರ್, ಹಿಂದಾಡಿಕೆ ಒಂದ್ 6 ತಿಂಗಳ ಒಂದ್ ವರ್ಷನ ಆಗ್ಬಿಡುತ್ತೆ ಸರ್ ಅದು ಬಡ್ಡಿದು. ಹ್ಮ್. ಅದ್ರದ್ದು ಬಡ್ಡಿದ ಹೊಡ್ತಾರೆ ಸರ್. ಈಗ ಒಟ್ಟು ಆ ರೀತಿಯ ಒಂದು ಆರ್ಥಿಕ ಹೊರೆಯಿಂದ ಸ್ವಲ್ಪ ಆರಾಮಿದ್ದೀರಿ. ಈಗ ತರಕಾರಿಗಳಲ್ಲಿ ಏನೇನ್ ಬೆಳಿತೀರ? ಫಸ್ಟ್ ಈಗ ಸರ್ ಬದ್ನಿಕಾಯಿ ಬೆಳಿತೀವಿ ಸರ್, ಟಮಾಟಿನು ಬೆಳೆದಿವಿ ಸರ್, ಹೀರಿಕಾಯಿನೂ ಬೆಳಿತೀವಿ. ಇವಾಗ ತುಪ್ಪರಿಕಾಯಿ ಒಂದೇ ಇಟ್ಕೊಂಡಿದ್ವಿ ಸರ್, ಒಂದೇ ಮಾಡ್ಕೊಂಡು. ಒಂದೇ ಬೆಳಗ್ಗೆ ಬಂದಿರಾ ಈಗ? ಒಂದೇ ಸರ್. ಯಾಕೆ ಹಿಂಗೆ ಅಂದ್ರೆ ಇಬ್ಬರೇ ಆಗ್ತಿವಿ ಸರ್, ಮಕ್ಕಳೆಲ್ಲ ದೊಡ್ಡ ಆಗಿವೆ ಸರ್, ಎಲ್ಲಾರು ಹಾಸ್ಟೆಲ್ ಕಾಲೇಜ್ ಅಲ್ಲಿ ಇಲ್ಲಿ ಸಿಟಿ ಕಡೆ ಹೋಗಿರ್ ಸರ್, ಹಂಗಾಗಿ ನಾವಿಬ್ರೆಲ್ಲ ನಮ್ಗೆ ಎಷ್ಟು ಬೇಕಾಗತ್ತೆ ಅಷ್ಟೇ ಹೊಲನೆ ಮಾಡ್ಕೊಂತೀವಿ ಸರ್ ನಾವು. ಎಷ್ಟು ಎಕರೆಯಲ್ಲಿ ಬೆಳಿತಿದ್ರಿ? ಒಂದ್ 1/2 ಎಕರೆ ಅಷ್ಟೇ ಸಾಕ ಈಗ? ಎಷ್ಟು ಎಕರೆ ಭೂಮಿ ಇದೆ ನಿಮ್ಗೆ? ನಮ್ದೊಂದು 1/2 ಎಕರೆ ಸರ್. ಈಗ 1/2 ಎಕರೆಯಲ್ಲಿ ತರಕಾರಿ ಬೆಳಿತೀರಾ, ಇನ್ನು 3 ಎಕರೆಯಲ್ಲಿ ಏನ್ ಮಾಡ್ತೀರಾ ನೀವು? ಅದಂಗೆ ಬಿಟ್ಟಿರ್ತೀವಿ ಸರ್, ಎಕರೆ ಇದಾಗ್ಲಂತ ನೀರ್ಲಿ ತೋಟ ಐತೆ ಸರ್, ನೀರ್ಲೆಣ್ಣಿಂಗ್ ಗಿಡ ಐತೆ ಸರ್, 2 ಎಕರೆ ಓಹೋ ಹೋ ಹೋ ನೀರ್ಲಂಡಿನ ಗಿಡ ಇದೆ, ಅವು ಹಣ್ಣು ಕೊಡ್ತಾ ಇದಾವ? ಅವು ಒಟ್ಟ ಹೂವ ಕೊಡ್ತಾ ಇಲ್ಲ ಸರ್, ತಂದ ಹಚ್ಚಿವ್ರಿ ಸರ್ ಗೋಕಾಕದಾಗ. ಅವು ಗೋಕಾಕದಾಗ ನಮ್ಮ ಅಪ್ಪರ್ ತಂದ ಹಚ್ಚಿದ್ರಿ ಸರ್ 2006 ಇಸ್ವಿಗ್ರಿ. ಅವು ಹೂವನ್ ಕಟ್ಟವಲ್ದ್ರಿ ಸರ್ ಒಟ್ಟ ಗಿಡ. ಮತ್ತೆ ಏನ್ ಸಮಸ್ಯೆ ಅಂತ ಗೊತ್ತಾಯ್ತಾ? ಎಲ್ಲ ಕೇಳಿದ್ರು ಸರ್ ಅವ್ರು ಅದನ್ನ ಮಾಡ ಇದ್ ಮಾಡ ಅಂತಂದು ಹೇಳ್ಯಾರ ಸರ್ ಒಬ್ಬೊಬ್ರು ನಮ್ ಅಲ್ಲ, ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ವಿಜ್ಞಾನಿಗಳು ಅವ್ರನ್ನ ಸಂಪರ್ಕಿಸಿದ್ರ? ಸಂಪರ್ಕಿಸಿದ್ರು, ಮಣ್ಣು ಪರೀಕ್ಷೆ ಮಾಡಿಸಿದ್ರು ಸರ್. ಅವ್ರಿಗೆ ಮಣ್ಣು ಈ ತರ ಐತೆ, ಅದು ಅಗಿ ಎಲ್ಲಿ ತಂದ್ರೆ ಅಲ್ವೇ ಕೇಳಂದ್ರೆ ಅವ್ರು, ಒಬ್ರು ಜ್ಯೋತಿ ಮೇಡಮ್ ಬರ್ತಾರ ಗಂಗಾವತಿ ಜೀವಿಕೆ. ಹೌದು, ಅವರು ಎಲ್ಲಿ ಗಿಡ ತಂದ್ರೆ ಅವ್ರನ್ನ ಕೇಳ್ರಿ, ಎಲ್ಲಿ ಗೊತ್ತಾಗುತ್ತೆ. ತರಿಸಿದ್ರಿ ನೀವು? ನಾವು ಗೋಕಾಕದಾಗ ಅರಬಾವಿ ಅಂತಂದು ಒಂದು ನರ್ಸರಿ ಐತೆ ಸರ್, ಅಲ್ಲಿ ತರಿಸಿದ್ರಿ. ಅವ್ರಿಗೆ ಸಂಪರ್ಕಿಸಿದ್ರ? ಇಲ್ರಿ, ಅಲ್ಲಿ ನಾವು ಅಪ್ಪರ್ ತಂದ್ರಲ್ರಿ, ನಾನು ಅದ್ ಜಾಗ ನೋಡಲ್ರಿ, ನಾವು ಅಪ್ಪರ್ ತಿರ್ಕೊಂಬಿಟ್ರಲ್ಲ ಅದ್ ಗೊತ್ತಿಲ್ಲ. ಈಗ ಮರಗಳು ಇದೆ ಇನ್ನು? ಇನ್ನೂ ಅದಾವ್ ಸರ್, ಕಡ್ದಿಲ್ಲ. ಅವ್ನು ಎಷ್ಟು ವರ್ಷದ ಮರಗಳು? ಅವು 16 ವರ್ಷದ ಮೇಲೆ ಅದಾವ ಸರ್. ಆದ್ರೂ ಒಟ್ಟು ಕಾಯಿ ಬಿಡ್ತಾ ಇಲ್ಲ, ಬಿಡ್ತಾವ್ ಸರ್, ಕಡಿಮೆ ಕಡಿಮೆ ಗೊಂಚಲ್ ಬಿಡ್ತಾರ ಸರ್ ಅಷ್ಟು. ಅದು ಕ್ರಂಚಿಂಗ್ ಅಂತ ಮಾಡ್ತಾರೆ, ಅಂದ್ರೆ ಸ್ವಲ್ಪ ಕಟ್ ಮಾಡೋದು ಅದು ಇದು. ಪೀಕ್ ಮುಗಿದ್ಮೇಲೆ ಮಾಡ್ತಾರ ಸರ್ ಕಟಿಂಗ್. ಎಷ್ಟು ಇಳುವರಿ ಬರ್ತದೆ ಈಗ ನೀರ್ಲಣ್ಣಿಂದು? ಒಂದ್ ಕೆಜಿ ಬಿಡ್ತಾವ ಸರ್, ಒಂದೊಂದು ಗಿಡದಾಗ ಒಂದು ಬಿಡ ಸರ್, ತಿನ್ನ ಪೂರ್ತಿ ಹಾಕೋರು ನೋಡಿ ಸರ್ ಅಷ್ಟ. ಮಾರಾಟ ಮಾಡುವಷ್ಟಿಲ್ಲ ಇಷ್ಟೇ ಅಲ್ರಿ ಸರ್, ಎಲ್ಲರೂ ಸಿಟಿಗಳಿಗೆ ಅಲ್ಲಿ ಇಲ್ಲಿ ಕೊಡೋಷ್ಟಿಲ್ಲ, ಯಾಕಂದ್ರೆ ನೀರ್ಲಣ್ಣಿನ ತುಂಬಾ ಬೇಡಿಕೆ ಇರ್ತದೆ ಸೀಸನ್ ಅಲ್ಲಿ. ಅದನ್ನ ನೋಡಿ ನಮಗೆ ನಮ್ಮನೆ ಆಗುತ್ತೆ ಸರ್, ರೇಟ್ ನೋಡಿ ಕಾಯಿ ಬಿಡ್ತಾ. ಎಷ್ಟು ಗಿಡಗಳು ಕೂತಿದ್ದಾವ? 150 ಗಿಡ ಕೂತಾರ ಸರ್, ಒಂದು 25 ಗಿಡ ಸತ್ತಾವ್ರಿ, 125 ಅದ ನೋಡ್ರಿ ಸರ್ ಒಬ್ರು. ನಮ್ ತಮ್ಮನವರು ಮತ್ತೆ ಅವರು ಇಬ್ರು ಅದಾವ್ರಿ ಸರ್, ಅವರು 125, ಒಬ್ಬೊಬ್ರಿಗೆ 2 ಎಕರೆ. ಒಂದು ನೀರ್ಲಣ್ಣಿನ ಗಿಡಗಳಿಂದ ಒಂದಿಷ್ಟು ಅದೇ ನಿರೀಕ್ಷೆ ಮಾಡ್ಕೊಂಡು ಶುರು ಮಾಡಿದ್ರು, ಆದ್ರೆ ಮಾಡಿದಾಗ ಅದೇ ಇತ್ತು ಸರ್, ಅದ್ರಿಂದ ಮುಂದೆ ಚಲೋ ಆಗ್ಬೋದಂತ ಹಚ್ಚಿದ್ರಿ ಅವ್ರು ನಮ್ಮ ಮಾವರು. ಅವರು ಬಿಟ್ಟು ಹೋದ್ಮೇಲೆ ಗಿಡನೇ ಸರಿ ಬಿಡ್ಲಿಲ್ಲ ಸರ್ ಕಾಯಿ. ಮತ್ತೆ ನೀವು ಗಿಡಗಳು ತೆಗೆಸೋದು ಈ ತರದ ಏನ್ ಪ್ಲಾನ್ ಮಾಡಿಲ್ಲ? ಇಲ್ಲ ಮಾಡಿಲ್ಲ ಸರ್, ಮತ್ತೆ ನೋಡೋಣ ಅಂತ ಆಗ್ಬಿಟ್ಟು ಬಿಟ್ಟು ಸರ್. ಮತ್ತೆ ಇನ್ನೊಂದು ವರ್ಷ ಬಿಡ್ತೇನೋ ಅಂತ ಭರವಸೆ ಒಂದು ಭರವಸೆ ಇಟ್ಕೊಂಡು ಕೂತ್ಕೊಂಡಿದ್ದೀರಾ? ಅವ್ರು ಗಂಗಾವತಿ ಜ್ಯೋತಿ ಮೇಡಮ್ ಅಂತದಾರ ಸರ್, ಅವರು ಮಳೆ ಹೊಡ್ರಿ ಅಂತ ಹೇಳ್ಯಾರ ಸರ್ 3 ಇಂಚಿಂದ. ಹೋದ ಸಲ ಹೊಡೆದಿನಿ ಸರ್, ಅದು ಸಣ್ಣ ಸೈಜ್ ಆತಂತ, ಇನ್ನೊಬ್ರು ಬೇರೆದವ್ರು ಹೇಳ್ಯಾರ್ರಿ ಸ್ವಲ್ಪ ದೊಡ್ಡ ಸೈಜ್ ಹೊಡೀರಿ ಅಂತ ಹೇಳ್ಯಾರ್ರಿ, ಅದನ್ನೊಂದು ಹೊಡೆದು ನೋಡ್ತಾರೆ ಸರ್. ಈಗ ಕೃಷಿ ಅನ್ನೋದು ನಿಮ್ಮ ಬದುಕಿನ ಆಧಾರ ಸ್ತಂಭ, ಹೌದಾ? ಅದನ್ನ ಅಭಿವೃದ್ಧಿ ಪಡಿಸ್ಕೊಳ್ಳೋದು, ಅದರಲ್ಲಿ ಹೊಸ ಹೊಸತನವನ್ನು ಕಂಡುಕೊಳ್ಳೋದು ಬಹಳ ಮುಖ್ಯವಾಗಿರ್ತದೆ. ಈ ಬಗ್ಗೆ ತರಬೇತಿಗಳು, ಕಾರ್ಯಾಗಾರಗಳು, ಇಲಾಖೆಯಿಂದ ಮಾಹಿತಿ ಪಡ್ಕೊಳ್ಳೋದು ಇಂಥದ್ದು ಮಾಡ್ತಾ ಇರ್ತೀರಾ ಹೇಗೆ? ಹ್ಞೂ ಸರ್, ಓಕೆ ಸರ್. ಗಂಗಾವತಿ ಕೆವಿಕೆ ಅಂತ ಐತೆ ಸರ್, ಕೊಡ್ರಟ್ಟಿ ಎರಡು, ಹೌದು ಎರಡು ಕಡೆ ಹೋಗಿನಿ ಸರ್ ನಾನು. ಅಲ್ಲಿ ಮೂರ್ ದಿನ, ಇಲ್ಲಿ ಮೂರ್ ದಿನ ಹೋಗಿ ಸರ್ ಕರ್ದಾಗ. ಏನೇನು ತರಬೇತಿ ತಗೊಂಡ್ರಲ್ಲಿ? ಅಲ್ಲಿ ಎಲ್ಲ ಬೀಜದ್ರಿ, ಸಸಿದು ಎಲ್ಲ ತರ ಕೊಟ್ರಿ ಸರ್ ಅವರು, ಎಲ್ಲ ತಗೊಂಡ್ಬಂದ್ರಿ ಸರ್. ನಮ್ದು ಹೊಲ ಮತ್ತೆ ನೀರ್ಲಣ್ಣ ಗಿಡ ಹಾಕಿದ್ವಲ್ರಿ, ಕೇಳಿದ್ರು ಅವ್ರನ್ನ ಈ ತರ ಬಿಟ್ಟಿಲ್ಲ ಅಂದ್ರ ಅವ್ರು ಕುರಿ ಗೊಬ್ಬರ ಹಾಕ್ರಿ ಅಂದ್ರಿ, ದನದ ಮೂತ್ರ ಈ ತರ ಮಾಡ್ರ ಅಂತ ಹೇಳಿ ಸರ್. ನಾವು ಮತ್ತೆ ಕಾಯಿಪಲ್ಯದಾಗ ಒಮ್ಮೆ ಬಿಸಿ ಆಗ್ಬಿಡ್ತೀವಲ್ರಿ, ಮಾಡದಾಗಲ್ಲ, ಅದ ಸಗಣಿರಾಡಿದು ಅದೆಲ್ಲ ಹಾಕ್ರಿ ಅಂತ ಹೇಳ್ಯಾರ ಸರ್. ಜೀವಾಮೃತ, ಜೀವಾಮೃತ ಮಾಡಿದ್ರ ನೀವ್ ಅದನ್ನ? ಮಾಡಿ ಹಾಕಿವಿ ಸರ, ಅಷ್ಟಾದ್ರೆ ಬಿಟ್ಟಿಲ್ರಿ ಅವು. ಇನ್ನೊಂದು ಬೇರೆ ಹೊಡಿ ಅಂತ ಹೇಳ್ರಿ, ಸಲ್ಪಾರ್ ಪುಡಿ ಅಂತ ಹೊಡಿ ಅಂತ ಹೇಳಿ, ಹೂ ಬಿಡೋ ಟೈಮ್ನಾಗ ಹೊಡಿಬೇಕ್ರಿ ಅದ್ ಸಲ್ಪಾರ್ ಪುಡಿ, ಅದನ್ನೊಂದು ಹೊಡಿಬೇಕು ಸರ್. ಹೂ ಕಟ್ಟುತ್ತಾ ಆಕ್ಚುಲಿ ಗಿಡಗಳು? ಅಲ್ಲಿ ಕಡಿಮೆ ಸರ್, ಒಂದ್ ಗಿಡಕ್ಕೆ ಅಂದ್ರೆ ಒಂದ್ 2 ಕೆಜಿ ಅಷ್ಟೇ ಬಿಡ್ಬೋದು ಸರ್ ಅಷ್ಟೇ. ಗಿಡ ತುಂಬಾ ಆದ್ರೆ ಒಂದ್ ಕ್ವಿಂಟಲ್ ಮೇಲೆ ಹಾಕೋರಿ ಸರ್, ಅವು ಅಷ್ಟು ಬಿಡವಲ್ರಿ ಸರ್. ಅವು 1 ಕೆಜಿ 2 ಕೆಜಿ ಇಲ್ಲ ಬಲ್ಬಳ ಅಂದ್ರೆ ಒಂದ್ 4-5 ಗಿಡದಾಗ 10 ಕೆಜಿ ಮಟ್ಟ ಬಿಡ್ತಾರ ನೋಡ್ರಿ ಸರ್. ಅಷ್ಟೇ ಆಗ್ತದೆ, ಅವು ದಿನೇ ದಿನ ಬರಲ್ರಿ ಸರ್, ಗುಬ್ಬಿ ಅವು ತಿಂದು ಹೋಗ್ಬಿಡ್ತಾವೆ, ಹಂಗಾಗಿ ನಮ್ ಕೈ ಎತ್ತಲ್ರಿ ಸರ್. ಮತ್ತೆ ಕರಡಿನ ಕಂಡು ಬಿಡ್ತಾರ ಸರ್, ಕರಡಿ ಕ್ವಾಲಿ ಮುರಿದ ಅವ್ನು ತಿನ್ನಕ್ ಬಿಡ್ತಾವ್ರಿ. ಓ, ನೀರ್ಲಿ ಗಿಡ ಸರ್? ಗಿಡನೇ ಅರ್ಧ ಕರಡಿಗೆ ತುಂಬಾ ಇಷ್ಟವಾದ ಹಣ್ಣು. ಅದು ವಾಸನೆ ಹೊಡಿತಂದ್ರೆ ಆತ್ರಿ ಸರ್, ಕರಡಿ ಆ ಹಣ್ಣನ್ನು ಬಿಡಲ್ರಿ, ಬಪ್ಪಾಳೆ ಬಿಡಲ್ರಿ, ಇದು ಕಲ್ಲಂಗಡಿ ಬಿಡಲ್ರಿ, ಅದು ನೀರೇನ್ ಮಾತ್ರ ಎಲ್ಲಿದ್ರೂ ಬಿಡೋದಿಲ್ಲ ಬಿಡಲ್ಲ. ಈಗ ತರಕಾರಿ ಬೆಳೆಗಳಲ್ಲಿ ಈಗ ಒಂದೇ ಬೆಳೆಗೆ ಬಂದಿದ್ದೀರಿ, ಹೀರಿಕಾಯಿ ಬೆಳಿತೀರ, ಈಗ ಹಿಪ್ರಿಕಾಯಿ ಬೆಳಿತೀರಿ. ಒಂದೇ ಬೆಳೆಗೆ ಬರೋದಕ್ಕೆ ಕಾರಣ ಏನಂದ್ರೆ ಕೆಲಸ ಮಾಡೋರು ಇಲ್ಲ ಅಂತ. ಅದು ಅಂದ್ರೆ ನನ್ಗೆ ಸಿದ್ಬಿಟ್ಟಿಗೆ ಬೇರೆ ಬೇರೆ ಬೆಳೆಗಳನ್ನು ನೀವು ಅಷ್ಟೇ ಮ್ಯಾನೇಜ್ ಮಾಡೋಕ್ ಬರಲ್ವಾ, ಹೇಗೆ ಅದು? ಬರ ಸರ್, ಟೈಮ್ ಸಿಗಲ್ಲ ಸರ್ ನಮ್ಗೆ. ಆಹಾ, ಈಗ ಒಂದೇ ಆದ್ರೆ ಅದ್ರ ಮೇಲೆ ಜಾಸ್ತಿ ಗಮನ ಕೊಟ್ಕೊಂಡು ಅದಕ್ಕೇನು ಬೇಕು, ಗೊಬ್ಬರ ಬೇಕು, ಅದಕ್ಕೆ ಏನೇನ್ ಕಡಿಮೆ ಆಗೈತೆ ಅಂತ ತಿಳ್ಕೊಬೋದು ಸರ್. ಬಹಳ ಹಾಕಿಬಿಟ್ರೆ ಒಂದೇ ಮಾಡಕ್ ಆಗಲ್ಲ ಸರ್, ಎಲ್ಲವನ್ನು ಒಂದ್ ಮಾಡ್ಬೇಕಾಗುತ್ತೆ ಸರ್. ಹಂಗಾಗಿ ಬಿಟ್ಟು ಅರ್ಧ ಎಕರೆಯಲ್ಲಿ ಎಷ್ಟು ಇಳುವರಿ ಬರ್ತಾ ಇದೆ? ಸರ್ತಿ ಒಂದ್ 20 ಪಟ್ಟು ಬರ್ತದೆ ಸರ್. ವಾರದಲ್ಲಿ ಎಷ್ಟು ದಿನ ಬಿಡಿಸ್ತೀರಾ ನೀವು? ವಾರದ ಎರಡ್ ಸಲ ಎರಡ್ ಸಲ ಬರ್ತದೆ, 20 ಪಟ್ಟಿ ಬರ್ತದೆ. ಹೆಂಗೆ ರೇಟ್ ಹೆಂಗಿದೆ ಈಗ? ಅದು ರೇಟ್ ತೂಕ ತಗೊಂತಾರೆ ಸರ್, ತೂಕಕ್ಕೆ ತೂಕ 15 ರೂಪಾಯಿ 20 ರೂಪಾಯಿ ತಗೊಂತಾರೆ ಸರ್. ಎಷ್ಟು ಕೆಜಿ ಇರ್ತದೆ ಒಂದು ಇದಕ್ಕೆ ಬಿಡಿಸಿದಾಗ? ನಿಮ್ಗೆ ಪುಟ್ಟೆ 8 ಕೆಜಿ ಇಲ್ಲ 10 ಕೆಜಿ ಇರುತ್ತೆ ಸರ್. ಅದು 20 ಪಟ್ಟಿ ಇರ್ತದೆ, 10 ಕೆಜಿ 200 ಕೆಜಿ ಅದ್ರಾಗ ಮೂರ್ ಐಟಮ್ ಮಾಡ್ತೀರಿ ಸರ್ ನಾವು. ತುಪ್ಪಕ್ಕೆ ಅರ್ಧ ಹೊತ್ನಾಗ ಆರಿಸ್ತೀರಿ ಸರ್. ಪೂರ ತಪ್ಪನ್ ಬೇರೆ ರೀ, ಸ್ವಲ್ಪ ಡೊಂಕು ಪಂಕ್ ಇದ್ದದ್ದು ಅದು ಒಂದ್ ಎರಡ್ ಐಟಮ್ ಸರ್. ಚಲೋ ಅದು ಕ್ವಾಲಿಟಿ ಇದ್ದದ್ದು ಚಲೋ ಒಂದ್ ಐಟಮ್ ಸರ್. ಚಲೋ ಅದು 20-25 ರೂಪಾಯಿ ಆಗತ್ತೆ ಸರ್. ರೇಟ್ ಹೆಂಗ ಹೆಂಗ ಇರ್ತಾರ ಹಂಗ. ಇದು ದಪ್ಪಂದ 5 ರೂಪಾಯಿ 10 ರೂಪಾಯಿ ಆಗತ್ತೆ, ಹಂಗ 15 ರೂಪಾಯಿ ಆಗತ್ತೆ ನಡಬರ್ ಸರ್. ಮೂರ್ ಐಟಮ್ ಮಾಡಿರ್ತಾರ ಒಟ್ಟ. ಒಟ್ಟ ವಾರದಲ್ಲಿ 2 ಸಲ ಇಳುವರಿ ಬಂದ್ರು ಸಹಿತ ಒಂದು ಸಲ ನಿಮ್ಗೆ ಮಾರ್ಕೆಟ್ಗೆ ಹೋದ್ರೆ ಒಂದು 4-5 ಸಾವಿರ ಆಗುತ್ತೆ ಬಿಲ್. ಅಷ್ಟೇನು ಆಗಲ್ಲ ಸರ್, ಒಂದ್ ಹೆಚ್ಚು ಕಡಿಮೆ ಆಗುತ್ತೆ ಸರ್. 1,000, 2,000, 2,500 ರೇಟ್ ಇತ್ತಂದ್ರೆ ಆಗುತ್ತೆ ಸರ್. ಒಮ್ಮೆ ಹೇಳಕ್ ಬರಲ್ರಿ ಸರ್ ಟೈಮ್, ಇಷ್ಟ ಬರ್ತಂತ ಹೇಳಂಗಿಲ್ರಿ ಅದು ಕಾಪಿಲಿ. ಒಮ್ಮೊಮ್ಮೆ ಬರೀ 500 ರೂಪಾಯಿನ ಬರ್ತದೆ ಸರ್. ಒಮ್ಮೆ ಅದು ಒಳ್ಳೆ ನಾವು ಕೊಡಂಗ ಆಗಿರ್ತಾರೆ ಸರ್, ಹಂಗನ ಆಗಿರ್ತಾರೆ ಹಂಗೆ ಮಾರ್ಕೆಟ್ ಬೆಲೆ ಕಡಿಮೆ ಆಗಿರ್ತದೆ. ಒಮ್ಮೊಮ್ಮೆಲ್ಲ ಟಮಾಟೆ ಹಾಕಿದಾರೆ ಎಲ್ಲ ಗಟ್ರಕ್ ಚೆಲ್ಲಿ ಬಂದ್ರ ಸರ್. ನಾವ್ ಹಂಗಾಗಿ ಅದು ವಜನ ಆಗತ್ರಿ ಸರ್. ಅದನ್ನ ನಮ್ಗೆ ಒಯ್ಯಾಕ ಟ್ರಾನ್ಸ್ಪೋರ್ಟ್ ಮಾಡಕ ಟಮಾಟೆ ಒಂದ್ ಹಾಕಿಲ್ರಿ ಸರ್ ನಾವು. ಅಂದ್ಬಿಟ್ಟು ಇದಕ್ಕ ಹಿಡಿದ್ಬಿಟ್ಟಿವಿ ಸರ್. ತುಪ್ಪರಿಕಾಯಿ ಒಂದ್ ಲೆಕ್ಕಕ್ಕೆ ಇರ್ತಿರಿ ಸರ್, ಅದ್ 20-15 ರೂಪಾಯಿ ಅಂತ ಇರ್ತದ ನೋಡ್ರಿ ಸರ್ ಮಿನಿಮಮ್. ಈ ತುಪ್ಪರಿಕಾಯಿ ಎಷ್ಟು ವರ್ಷದಿಂದ ಬೆಳಿತಾ ಇದ್ರಿ ಒಂದೇ ಬೆಳೆಯನ್ನ ನೀವು? ಒಂದು 6 ವರ್ಷ. 6 ವರ್ಷ ಬಳ್ಳಿ ಚೇಂಜ್ ಮಾಡ್ತಿರ್ತೀರಾ? ಈಗ ಒಂದ್ ಕಡೆ ಹಾಕಿರ್ತೀರಲ್ವಾ, ಎಷ್ಟು ವರ್ಷಗಳವರೆಗೆ ಬರ್ತದೆ ಅಲ್ಲಿ? ಒಂದ್ ವರ್ಷನ ಅಥವಾ ಹೇಗೆ? 6 ತಿಂಗಳಿಗೆ ಸಾಕು. ಅದೇ ಬಳ್ಳಿಯಲ್ಲಿ ಮತ್ತೆ ನಿಮ್ಗೆ ಬೆಳೆ ನಿರೀಕ್ಷೆ ಮಾಡಕ್ಕಾಗಲ್ಲ. 6 ತಿಂಗಳಾದ್ಮೇಲೆ ಮತ್ತೆ ಕಟಾವ್ ಚೇಂಜ್ ಮಾಡ್ಕೊಳ್ತೀರಾ? ಈಗ 6 ತಿಂಗಳು ಇಲ್ಲಿ ಬರ್ತಾ ಇರ್ತದಂತೆ, 6 ತಿಂಗಳವರೆಗೂ ಒಂದ್ ಕಡೆ ಮಾಡಿರ್ತಾರಂತ ಹೇಳಿ. ಇನ್ನೊಂದು ಸಿದ್ಧತೆ ಮುಚಿತವಾಗಿ ಮಾಡ್ಕೊಳ್ತೀರಾ? ಸಣ್ಣ ಆತಂದ್ರೆ ಅಲ್ಲೇ ಮಾಡಿ. ಇವತ್ತು 20 ಪುಟ್ಟಿ ಬಿಡೋದ್ 10 ಪುಟ್ಟಿ ಬಿಡ್ತಂದ್ರೆ ಆಲ್ರೆಡಿ ಅಲ್ಲಿ ಕಾಯಿ ಕಟ್ಟೋದು ಕಡಿಮೆ ಆಗ್ಬಿಡ್ತದ. ಸೊ 6 ತಿಂಗಳಿಗೊಂದ್ಸಲ ನೀವು ಪ್ಲೇಸ್ ಚೇಂಜ್ ಮಾಡ್ಕೊಂತ ಹೋಗ್ತೀರಾ. ಈ ಬಳ್ಳಿಗೆ ಏನ ಸಮಸ್ಯೆಗಳು ಬರ್ತವೆ? ತುಪ್ಪರಿಕಾಯಿ ಬಳ್ಳಿಗೆ ಇದು ಊಜಿ ಅಂತ ಬರ್ತ ಸರ್. ಊಜಿದ ಮೇನ್ ಸರ್, ಅದು ಊಜಿ ಏನಲ್ಲಿ ಬಂತ ಅಂದ್ರ ಮೇಲೆ ಕುಂತು ಸ್ವಲ್ಪ ಚುಚ್ಚಿದ್ರೆ ಅದು ಮೂಗಿರ್ತಾರೆ. ಅದು ಅದ್ ಚುಚ್ಚಿದ್ರೆ ಸುರ ಕಚ್ಚಿ ಬಿಡ್ತಾರೆ ಕಾಯಿ ಸರ್. ಅದ್ರೊಳಗೆ ಸಣ್ಣ ಬಾಳುಳ ಜಾಸ್ತಿ, ಅದು ಅಂಟ್ ಅಂತಂದ್ರೆ ಸುರ ಕಚ್ಚಿ ಬಿಡ್ತಾರೆ ಸರ್ ಕಾಯಿ ಮೇಲೆ. ಅದ ಆತರ ಸೋರಿದ್ರೆ ಯಾರು ತಗಲ್ರಿ ಸರ್. ಅದ್ ನಾವಿಲ್ಲೇ ಒಕ್ಕಟ್ ಹೋಗ್ಬಿಡ್ತೀವಿ ಅದನ್ನ ಹೊಲದಾಗ ಒಕ್ಕಟ್ ಕಂಟ್ರೋಲ್ ಮಾಡೋದು ಹೇಗೆ ಅದನ್ನ? ಅದು ಊಜಿದ ಕಂಟ್ರೋಲ್ ಮಾಡೋದ ಸಾಧ್ಯ ಇಲ್ರಿ ಸರ್. ಅದು ಒಟ್ಟ ಸಾಯಂಗಿಲ್ರಿ. ಅದು ಹುಳ ಅದು ಎಣ್ಣೆ ಸಾಯದ ತನ್ನ ಔಷಧಿ ಸಿಂಪರಣೆ ಎಲ್ಲ ಮಾಡ್ತೀರಿ? ಹಾ ಮಾಡ್ತಾರೆ ಸರ್. ಅದು ಪೆಂಡಲ್ ಅಂತ ಒಂದ್ ಎಣ್ಣೆ ಬರ್ತಾರೆ, ಅದ್ ನೋಡಿದ್ರೆ ಒಂದ್ 2 ದಿನ ಹೋಗಿರ್ತಾರೆ ಸರ್ ಹೊರಗಡೆ. ಅದ್ರ ವಾಸನೆ ಕಡಿಮೆ ಆತಂದ್ರೆ ಬಂದ್ಬಿಡ್ತೇವೆ ಸರ್ ಮತ್ತಷ್ಟ. ಓಹೋ, ಸಾಯ ಅಂತದ ಏನ ಹುಳ ಅಲ್ರಿ ಸರ್. ಅದು ಅದು ಒಂಥರ ಕಡತ್ರೊಳ ಇದ್ದಾಗ ಇರುತ್ತೆ ಸರ್, ಅಷ್ಟ ಸಣ್ಣದ ಅದ ಸ್ವಲ್ಪ ಕಡತ್ರೊಳ ಟೈಪ್ ಸಣ್ಣ ಆಗಿರ್ತಾರೆ. ಅದು ಆ ಸಮಸ್ಯೆ ಬಿಟ್ರೆ ಬೇರೆ ಏನಿಲ್ಲ. ಆ ಸಮಸ್ಯೆ ಬಿಟ್ರೆ ಬೇರೆದ್ ನಾವು ಕಂಟ್ರೋಲ್ ಮಾಡ್ಬೋದು ಸರ್. ಅದನ್ನ ಮಾತ್ರ ಕಂಟ್ರೋಲ್ ಮಾಡೋದಾಗಿಲ್ಲ ಸರ್ ಊಜಿದ. ಎಲ್ಲಿ ಮಾರ್ಕೆಟ್ ಗೆ ಹೋಯ್ತಾರೆ ನೀವು? ನಾವು ಗಂಗಾವತಿ ಮಾರ್ಕೆಟ್ ರೀ, ಕಾಯಂ ರೆಗ್ಯುಲರ್ ಆಗಿ. ಹ್ಞೂ ಸರ್. ನಿಮ್ಗೆ ಹತ್ರ ಆಗ್ತದ? ಹ್ಞೂ ಸರ್. ಕೊಪ್ಪಳಕ್ಕಿಂತ ಹತ್ರ ಆಗುತ್ತೆ ಸರ್. ಕೊಪ್ಪಳಕ್ಕಿಂತ ಹತ್ರನಾ? ಕೊಪ್ಪಳದಾಗ ಇಲ್ರಿ ಸರ್ ಮಾರ್ಕೆಟ್. ಕೊಪ್ಪಳ ಬಿಟ್ಟು ಯಾವ್ದ ಬೇರೆ ಹಳ್ಳಿಯಾಗ ಹಾಕ್ಯಾರ ಸರ್ ಅದನ್ನ. ಹಂಗಾಗಿ ನಮ್ಗೆ ಅಲ್ಲಿ ದೂರ, ನಿಮ್ಗೆ ದೂರ ಆಗ್ತದೆ ಓಡಾಡಕ್ಕೆ ಅಂತೇಳಿ. ಗಂಗಾವತಿ ಆದ್ರೆ ಮೇನ್ ರೋಡ್ ಐತ್ರಿ ಸರ್ ನಮ್ಗೆ. ಗಂಗಾವತಿ ಕನಿಗೆರೆ ಎರಡು ಕಡೆ ಹೋಗ್ರಿ ಸರ್ ನಾವು. ಈಗ ಆಟೋ ಇರೋದ್ರಿಂದ ನೀವೇ ಮಾರ್ಕೆಟಿಂಗ್ ಎಲ್ಲ ನೀವೇ ಮಾಡ್ಕೊಳ್ತೀರಾ? ಮೊದ್ಲೇ ನಂಗೆ ರೆಸ್ಟ್ ಮಾಡಕ್ ಟೈಮ್ ಸಿಗ್ತದ ಈಗ ನಿಮ್ಗೆ? ಸಿಗ್ತದೆ ಸರ್. ಒಂದ್ ದಿವಸ ಹೋಗಿ, ಒಂದ್ ದಿವಸ ಅರೇದ, ಒಂದ್ ದಿವಸ ಮಾರಿ ಬರ್ತೀವಿ ಸರ್. ಮತ್ತೆ ಮಾರಿ ಬಂದ ಕೂಡಲೇ ಎರಡಕ್ಕೆ ಹೋಗಿರ್ತಾರೆ ಅಡತ್ನಾಗ. ಬೆಳಗ್ಗೆ ಮುಂಜಾನೆ 2 ಗಂಟೆಗೆ ಹೋಗಿ, 2 ಗಂಟೆಗೆ ಬೆಳಗ್ಗೆ ಮುಂಜಾನೆ ಹೋಗಿರ್ತಲ್ರಿ ಮಾರ್ಕೆಟ್ಗೆ. ಹೋಗಿ ಬಂದ್ಮೇಲೆ ಬಂದ್ ಜಳಕ ಮಾಡಿ ಊಟ ಮಾಡ್ಕೊಂಡು ಒಂದ್ 2 ತಾಸು ಮಕ್ಕೊಂಡ್ ಬಿಡ್ತಾರೆ. ನಿದ್ದೆ ನಿದ್ದೆ ಮಾಡ್ಲೇಬೇಕಲ್ಲ, ಎಲ್ಲಕ್ಕೂ ಮತ್ ಕಣ್ಣು ಸುಚ್ಚ ಕತ್ ಬಿಡ್ತಾರೆ. ಈಗ ಹೇಳಿ, ಒಂದು ಕೃಷಿಕ ಕುಟುಂಬ ಒಂದ್ ಇಷ್ಟ ಅಂದ್ರೆ ಈ ತರಕಾರಿ ಬೆಳೆ ಮತ್ತೆ ಬೇರೆ ಏನೇ ಒಂದು 2.5 ಎಕರೆ 3 ಎಕರೆ ಭೂಮಿಯಿಂದ ಒಂದು ನೆಮ್ಮದಿ ಜೀವನ ನಡೆಸಬಹುದು ಅಂತ ನಿಮ್ಗೆ ಅನ್ಸಿದೆಯಾ? ಹೇಗೆ ಮಾಡ್ಬೋದು ಸರ್? ಸುಸ್ಥಿರವಾಗಿರ್ತಕ್ಕಂಥ ಜೀವನ ನಾವು ನಡೆಸಬಹುದು ಅಂತ ಅನ್ಸಿದೆಯಾ? ನಡೆಸಬಹುದು ಸರ್, ಆರಾಮ್ ಇರ್ತೀವಿ ಸರ್, ಆರೋಗ್ಯನು ಒಳ್ಳೇದಿರುತ್ತೆ, ನಮ್ ಕೆಲಸ ನಾವು ಮಾಡ್ತೀವಿ, ಒಳ್ಳೆ ವಾತಾವರಣ ಇದೆ ಸರ್, ಲಾಭನು ಬರುತ್ತೆ ಸರ್, ಜೀವನ ಮಾಡ್ಬೋದು. ಹೆಚ್ಚು ಸಾಲ ಸೋಲಗಳಿಲ್ಲದೆ ಬದುಕಬಹುದು ಅನ್ಸಿದೆಯಾ? ಜೀವನ ಮಾಡ್ಬೋದು ಸರ್, ಮಾಡ್ಬೋದು ಸರ್. ಈಗ ಈ ತರಕಾರಿ ಬೆಳೆಗಳಲ್ಲದೆ ನಿಮ್ಮ ಮನೆಗೆ ನಿಮಗೆ ಬೇಕಾಗುವಂತ ಆಹಾರ ಬೆಳೆಗಳು ಏನೇನ್ ಬೆಳಿತಿದ್ರೆ? ನಮಗೆ ಬೇಕಾದಂತ ಆಹಾರ ನಾವೇನು ಬೆಳ್ಕೊಳ್ಳಲ್ಲ. ಈಗ ನಿಮ್ಗೆ ಜೋಳ ಬೇಕು, ಅಕ್ಕಿ ಬೇಕು, ಎಲ್ಲ ಹೊರಗಡೆ ತರ್ತೀರಿ? ಈಗ ಅದನ್ನ ಮಾಡಕ್ ಹೋದ್ರೆ ಇದು ನಡೆಯಂಗಿಲ್ಲ ಸರ್, ಇದು ಅರೇದ ತಪ್ಪಿಡ್ತೀರಿ ಸರ್. ನಮ್ಗೆ ಅಕ್ಕಿ ನೆಲ್ ಬೇಕು ಅಂತೇಳಿ ನೆಲ್ ಬೆಳೆದ್ರೆ ಸರ್, ಅದ್ ನೆಲ್ಲಿಗೆ ನಾವ್ ಎಷ್ಟು ಖರ್ಚು ಮಾಡ್ತೀವಿ ಅದ್ರಷ್ಟು ಅಕ್ಕಿನೇ ಬಂದ್ಬಿಡುತ್ತೆ ಸರ್, ಅದನ್ನ ಬೆಳೆದು ಖರ್ಚು ಬರ್ತದೆ. ಹಂಗಾಗಿ ನಾವ್ ಹೊರಗಡೆ. ಒಟ್ಟಾರೆಯಾಗಿ ನೀವು ಒಟ್ಟು ತರಕಾರಿ ಕಡೆನೆ ಹೆಚ್ಚು ಗಮನ ಕೊಟ್ಟಿದ್ದೀರಿ, ಅದು ಒಂದೇ ಬೆಳೆಗೆ ಹೆಚ್ಚು ಒತ್ತು ಕೊಟ್ಟಿದ್ದೀರಾ. ಈಗ ನೀವು ತುಪ್ಪರಿಕಾಯಿ ಒಂದೇ ಬೆಳೆಗೆ ನೀವು ಒತ್ತು ಕೊಡ್ತಾ ಇದ್ದೀರಾ, ಬೇರೆ ಬೆಳೆಗಳನ್ನ ಬೆಳಿಬೇಕು ಅಲ್ಲಿ ಬೇರೆ ಯಾವ್ದಾದ್ರು ಲಾಭ ಜಾಸ್ತಿ ಸಿಗುತ್ತೆ ಈ ತರದ ಏನಾದ್ರು ಮಾಹಿತಿ ಹುಡುಕಾಟ ಮಾಡೋದಾಗಿರ್ಲಿ ಅಥವಾ ಬೆಳೆ ಪರಿವರ್ತನೆ ಮಾಡೋದಾಗಿರ್ಲಿ ಈ ತರದ ಏನಾದ್ರು? ಇಲ್ಲ ಸರ್, ಅವ್ರು ಬೇರೆ ಬೆಳೆ ಬೆಳಿತಾರಂದ್ರೆ ಅವ್ರಿಗೆ ಸಿಕ್ಕಿರುತ್ತೆ ಸರ್ ಲಾಭ. ಈಗ ನಾವು ಅವ್ರು ಹಾಕಿರ ಅಂತೇಳಿ ನಾವು ಹಾಕಿದ್ರೆ ನಾವು ಹಾಕಿದಾಗೆ ರೇಟ್ ಇರತ್ತಿಲ್ಲ ಸರ್. ಹಂಗಾಗಿ ನಾವು ಇದನ್ನ ಹಾಕಿರ್ತೀವಲ್ಲ ಸರ್, ಇದೇ ಚಲೋ ಅಂತ ಅನ್ಸುತ್ತೆ ಸರ್, ನಾವು ಇದನ್ನೇ ಮಾಡ್ತೀವಿ ಸರ್. ಕೃಷಿಕ ಕುಟುಂಬದ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಜೊತೆಗೆ ಕೃಷಿಯಲ್ಲೂ ಹೆಚ್ಚು ಆಸಕ್ತಿಯಿಂದ ವಹಿಸ್ಕೊಳ್ತಾರೆ ಹೇಗೆ? ಮಾಡ್ತಾರೆ ಸರ್, ನಮ್ಮ ಮಕ್ಕಳು ರಜೆ ಬಂದ ಅರಿತಾರೆ ಸರ್, ಅರಿತಾರೆ ಸರ್. ನಮ್ಮ ಸಣ್ಣ ಮಗ ಕಳೆ ತೆಗಿತಾನೆ ಸರ್, ನಮ್ಮ ಜೊತೆಗೆ ಕೆಲಸ ಮಾಡ್ತಾರೆ ಸರ್. ನಮ್ಮ ಹುಡುಗಿ ಬೆಂಗಳೂರಾಗ ಅದಂದ್ರು ಬಂದಾಗ ಬರ್ತಾರೆ ಸರ್, ಒಂದ ಕೆಲಸ ಹೊಲದ ಕೆಲಸಗಳು ಕಲಿತಾರೆ. ಈ ವಿದ್ಯಾಭ್ಯಾಸ ಒಂದು ಅವ್ರಿಗೆ ಬೇರೆ ಮುಂದೆ ಉದ್ಯೋಗನೋ ಅಥವಾ ಬೇರೆ ಯಾವುದೋ ಒಂದು ನೌಕರಿನೋ, ಖಾಸಗಿ ನೌಕರಿನೋ ಯಾವುದೋ ಒಂದು ಸಿಗ್ಬೋದು, ಸಿಗದೇ ಇರ್ಬೋದು. ಆದರೆ ಕೃಷಿಯಲ್ಲಿ ಅವರ ಆಸಕ್ತಿಗಳ ಬಗ್ಗೆ, ಅವರ ಭವಿಷ್ಯದ ಬಗ್ಗೆ ನಿಮ್ಮ ಕುಟುಂಬ ಯಾವ ರೀತಿಯ ಕನಸುಗಳನ್ನು ಇಟ್ಕೊಂಡಿದೆ ಅಂತ ನಾವು ಹೇಳ್ಬೇಕಂದ್ರೆ ಸರ್, ಈ ಕೃಷಿ ಬಗ್ಗೆ ನೀವು ಮಾಡ್ಲೇಬೇಡ ಅಂತೀವಿ ಸರ್ ನಾವು ಫಸ್ಟ್ ಗೆ ಹೇಳ್ಬೇಕಾದ್ರೆ. ಯಾಕಂದ್ರೆ ನಾವು ಇದ್ರಲ್ಲಿ ಮಾಡಿ ಅನುಭವ ಐತೆ ಸರ್, ಸರ್ ಇದಕ್ಕೆ ನಾವು ಕಷ್ಟ ಪಡ್ತೀವಿ ಸರ್, ನಮ್ಮಂಗ ಮಕ್ಳು ಕಷ್ಟ ಪಡಲ್ಲ ಸರ್. ಹಂಗಾಗಿ ನೀವು ಕೃಷಿನೇ ಮಾಡ್ಬೇಡ್ರ ಅಂತ ಹೇಳ್ತೀವಿ ಸರ್ ನಾವು. ಏನಾದ್ರು ಓದಿ ನೀವು ನೌಕರಿ ತಗೊಳ್ರಿ, ಏನೋ ಒಂದು ಉದ್ಯೋಗ ಮಾಡ್ರಿ ಅಂತ ಹೇಳ್ತೀವಿ, ಒಕ್ಕಲ್ತನ ಮಾಡ್ಬೇಡ್ರಿ ಅಂತಾನೆ ಹೇಳ್ತೀವಿ ಸರ್. ನಮ್ಗೆ ರೈತರಾಗಿ ರೈತರ ಆಗೋದು ಬೇಡ ಅಂತೀರಿ? ಹ್ಞೂ ಸರ್, ಅಂತೀವಿ ಸರ್. ಅಷ್ಟು ಕಷ್ಟನಾ ಇದು? ಹ್ಞೂ ಸರ್, ಅಷ್ಟು ಕಷ್ಟ ಇಲ್ಲ ಸರ್, ಆದ್ರೆ ಈ ಮಕ್ಳು ಮಾಡೋದಿಲ್ಲ ಸರ್ ಆ ಕೆಲಸ. ಅಂದ್ರೆ ಈ ಈ ಶ್ರಮ ಸಂಸ್ಕೃತಿಯನ್ನ ಸರಿಯಾಗಿ ನಾವು ಮಕ್ಕಳಿಗೆ ಕಲಿಸಿಲ್ಲೇನೋ ಅಂತ ಅನಿಸ್ತದೆ ಅಂತ ಅನ್ಸ್ಬೋದು ಸರ್. ನಾವು ಮೊದ್ಲಾಗಿಂದನೆ ಸಣ್ಣ ಮಕ್ಳು ಇದ್ವಾಗನೆ. ಈಗ ನೀವೆಲ್ಲ, ಈಗ ನೀವೇ, ಈಗ ನಿಮ್ ತಂದೆ ತಾಯಿಗಳು ನಿಮಗೆ ಹಂಗೆ ಮಾಡಿದ್ರೆ ಹೇಗಿತ್ತು? ಕಷ್ಟ ಆಗ್ತಿತ್ತು ಸರ್. ಹೌದಲ್ವಾ? ಅಂದ್ರೆ ನಿಮ್ಗೆ ಕಲಿಸಿದ್ದಾರೆ ಕಷ್ಟಪಟ್ಟು ಬದುಕೋದು ಹೇಗೆ ಅಂತ, ನೀವು ಕಲ್ತಿದ್ದೀರಿ, ನಿಮ್ ತಂದೆ ತಾಯಿಗಳು ಕಲಿಸಿದ್ದಾರೆ, ಅದನ್ನ ನೀವು ಅಳವಡಿಸ್ಕೊಂಡಿದ್ದೀರಾ. ಈ ಪ್ರಕ್ರಿಯೆಯನ್ನ ಈ ತಲೆಮಾರಿನ ತಂದೆ ತಾಯಿಗಳು ಮುಂದಿನ ಪೀಳಿಗೆಗೆ ಮಾಡ್ತಿಲ್ಲೇನು ಅಂತ ನಾನು ಮಾಡೋದಿಲ್ಲ ಸರ್. ಈಗ ನಮ್ಮ ಅಜ್ಜ ಮಾಡ್ದಂಗ ಸರ್ ನಾ ಅಪ್ಪ ಮಾಡ್ತಿದ್ದಿಲ್ರಿ, ನಾ ಅಪ್ಪ ಮಾಡ್ದಂಗ ನಾ ಮಾಡಲ್ರಿ, ನಾನು ಮಾಡ್ದಂಗ ನಮ್ಮ ಮಗ ಮಾಡಲ್ರಿ, ಹಿಂಗ ಅಲ್ಲ. ಒಂದು ಕೃಷಿ ಅನ್ನೋದೇ ಶ್ರಮ ಸಂಸ್ಕೃತಿಯ ಮೇಲೆ ನಿಂತಿರೋದೆ, ಶ್ರಮದ ಮೇಲೆ ನಿಂತಿರೋದು ಬದುಕು. ಆದ್ರೆ ಶ್ರಮ ಸಂಸ್ಕೃತಿಯಲ್ಲಿ ಮಕ್ಕಳನ್ನ ನಾವು ಅಡಾಪ್ಟ್ ಮಾಡದೇ ಇದ್ದಾಗೆ ಬಹುಶಃ ಮುಂದೆ ಒಂದಿನ ಕೊಂಡಿ ಕಳಚ್ಕೊಳ್ತದೆ. ನಮ್ ಸಣ್ಣ ಮಕ್ಳು, ಸಣ್ಣ ಮಗ್ಳಿಗೆ ಹೇಳ್ತೀವಿ ಸರ್ ನಾವು, ಅವ್ರಿಬ್ರು ಮಾಡಕ್ ಆಗಲ್ಲ, ನೀನ್ ಮಾಡ್ತೀವಿ ಹೊಲ್ದಾಗೆ ಕೆಲಸ ಮಾಡು ಅಂತ ಹೇಳ್ತೀವಿ ಸರ್ ಸಣ್ಣ ಮಗ. ಅವ್ನ್ ಮಾಡ್ತಾನೆ ಸರ್, ಅವ್ರಿಬ್ರಿಗಿನ ಇವ್ನ್ ನಮ್ ಜೊತೆಗೆ ಏನೇ ಒಜ್ಜೆ ಇರ್ಲಿ ಅಗುರೇ ಇರ್ಲಿ ಕೆಲಸ ಮಾಡ್ತಾನೆ ಸರ್ ನಮ್ ಸಣ್ಣ ಮಗ. ಅವ್ರಿಬ್ಬರು ದೊಡ್ಡವರು ಮಾಡೋದಿಲ್ಲ ಸರ್, ಒಂದೇ ಹುಡುಗಿ ಹುಡುಗ ಮಾಡಲ್ಲ ಸರ್ ಜಾಸ್ತಿ. ಏನೋ ಒಂದಿನ ಬಂದ್ ಅರಿತಾರ ಸರ್, ಒಂದಿನ ಎರಡ್ದಿನ ಬಂದ ಅಷ್ಟೇ, ಅಂದ್ಬಿಟ್ರೆ ಮಾಡಲ್ಲ ಸರ್ ಜಾಸ್ತಿ. ಒಟ್ಟಾರೆ ಹೇಗೇನಂದ್ರೆ ಈಗ ಹೊಸ ತಲೆಮಾರಿಗೆ ಹೊಸ ಬದುಕನ್ನು ಕಟ್ಕೊಳ್ಳಿ ಬೇಡ ಅಂತ ಯಾರು ಬಯಸೋದಿಲ್ಲ. ಒಳ್ಳೆ ಬದುಕನ್ನು ಕಟ್ಕೊಳ್ಬೇಕಿಲ್ಲ ಅಂತ ಅಲ್ಲ, ಅನಿವಾರ್ಯ. ಅಲ್ಲಿ ಪರ್ಯಾಯವಾಗಿ ಬದುಕಿಲ್ಲ ಅಂದಾಗೆ ಇಲ್ಲಿ ಅನಿವಾರ್ಯ ಆಗ್ಬೇಕಾಗತ್ತಲ್ವಾ? ಭೂಮಿ ಇರೋ ಭೂಮಿ ಇರ್ತದೆ, ನಮ್ಗೆ ಬೇಕಾಗುವಂತ ಆಹಾರ ಬೆಳೆಗಳನ್ನ ಬೆಳ್ಕೊಳ್ಬೇಕಾಗ್ತದೆ. ಅಂತ ಒಂದು ಕಾರಣಕ್ಕಾಗಿ ಆದ್ರೂ ಸಹಿತ ಮಕ್ಕಳಿಗೆ ಕೃಷಿ ಬಗ್ಗೆ ತಿಳುವಳಿಕೆ ನೀಡಬೇಕು ಅಂತ ನೀಡ್ಬೇಕು ಸರ್. ಈಗ ಉದ್ಯೋಗನೇ ಬೇಕಂದ್ರೆ ಗೌರ್ಮೆಂಟ್ ಇಂದ ಯಾರಿಗೆ ಅಂತ ಕೊಡ್ತಾರೆ ಸರ್ ಉದ್ಯೋಗನ. ಹಂಗಾಗಿ ಮತ್ತೆ ಅದು ಏನು ಸಿಗ್ಲಿಲ್ಲ ಅಂದ್ರೆ ಲಾಸ್ಟ್ ಅಂತೂ ನಮ್ ಭೂಮಿಗೆ ನಾವು ಕೆಲಸ ಮಾಡ್ಲೇಬೇಕಲ್ಲ ಸರ್. ಮತ್ ಅಂತ ಪರಿಸ್ಥಿತಿ ಬಂದ್ರೆ ಮಾಡ್ಲೇಬೇಕು ಸರ್, ಮತ್ತೆ ನಮ್ಮ ಹೊಲಕ್ಕೆ ಬರ್ಬೇಕು, ನಮ್ಮ ಹೊಲ್ದಾಗೆ ಕೆಲಸ ಮಾಡ್ಬೇಕಾಗುತ್ತೆ ಸರ್ ಅವ್ರು. ಒಳ್ಳೇದು ಬಸವರಾಜ್ ಅವರೇ ಮತ್ತು ಗಂಗಮ್ಮ ಅವರೇ, ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಕೃಷಿಯ ಅನುಭವಗಳನ್ನ ದಂಪತಿಗಳಿಬ್ರು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ತರಕಾರಿ ಬೆಳೆ ಕುರಿತು ಕೊಪ್ಪಳ ತಾಲೂಕು ಹಿರೇಸೊಳೆಕೆರೆ ಗ್ರಾಮದ ರೈತ ದಂಪತಿಗಳಾದ ಬಸವರಾಜ್ ಮತ್ತು ಗಂಗಮ್ಮ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಸೋಮೇಶ್ ಎಂ ಉಪ್ಪಾರ್, ಸಂಕಲನ ಸವಿತಾ ಹಿರೇಮಠ್. ಕೇಳುವರೇ, ರೈತ ಬಾಂಧವರೇ, ಈಗ ಕೇಳೋಣ ರೈತರಿಗೆ ಸಲಹೆಗಳನ್ನು. ಬೀದಿಗೆಸೆದ ಕಸವು ಚರಂಡಿ ಸೇರಲೇಬೇಕು, ಕಸವು ಕಟ್ಟಿ ಚರಂಡಿ ನೀರು ಮಲೆಯಲೇಬೇಕು, ಸೊಳ್ಳೆ ಬೆಳೆಯಲೇಬೇಕು, ನಾತ ಹರಡಲೇಬೇಕು. ಡೆಂಗ್ಯು ಬಂದಾಯಿತು, ಹೊಲಸು ನಾರ ತೊಡಗಿತು, ಪೌರ ಕಾರ್ಮಿಕರ ಚಿಂತೆ ಜಾಸ್ತಿಯಾಯಿತು. ಬೀದಿಗೆಸೆದ ಕಸವು ಚರಂಡಿ ಸೇರಲೇಬೇಕು. ಕಸವನ್ನು ಎಲ್ಲೆಂದರಲ್ಲಿ ಎಸೆಯಬೇಡಿ, ಸ್ವಚ್ಛತೆಯನ್ನು ಕಾಪಾಡಿ, ಮರೆಯದಿರಿ, ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಸೇವೆ. ಭಾರತ ಕೃಷಿ ಪ್ರಧಾನ ರಾಷ್ಟ್ರವಾಗಿದ್ದು ಕೃಷಿ ಇಲ್ಲಿನ ಜನರ ಜೀವನಾಡಿಯಾಗಿದೆ. ಶೇಕಡ 70%ಕ್ಕಿಂತ ಹೆಚ್ಚಿನ ಭಾರತೀಯರು ಕೃಷಿ ಹಾಗೂ ಇತರ ಕೃಷಿ ಸಂಬಂಧಿತ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಹಲವಾರು ಕೃಷಿ ಚಟುವಟಿಕೆಗಳಲ್ಲಿ ಪಶುಸಂಗೋಪನೆಯು ತನ್ನದೇ ಆದ ಪ್ರಾಮುಖ್ಯತೆ ಪಡೆದಿದೆ. ಸಮೀಕ್ಷೆಯೊಂದರ ಪ್ರಕಾರ ಯಾವ ರೈತನು ಪಶುಸಂಗೋಪನೆಯೊಂದಿಗೆ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳುತ್ತಾನೋ ಅವನು ಇತರ ರೈತರಿಗಿಂತ ಸಬಲನಾಗಿರುತ್ತಾನೆ. ಪಶುಗಳ ಆರೋಗ್ಯ ನಿರ್ವಹಣೆ, ಹಾಲಿನ ಉತ್ಪಾದನೆಯಲ್ಲಿ ಪರಿಣಾಮ ಬೀರುವ ಅಂಶಗಳಲ್ಲಿ ಹಸಿರು ಮೇವು

ಸ್ಮಾರ್ಟ್ ಆಗಿ ಬಿಟ್ಟಿದ್ಯಾ? ಏನು ನಿನ್ನ ಸೌಂದರ್ಯದ ಗುಟ್ಟು? ಏನಿಲ್ಲ ಕಣೆ, ಎಲ್ಲ ಈಸಿ. ಚಿಂತೆ ಮಾಡಬಾರ್ದು, ಯಾವಾಗ್ಲೂ ವ್ಯಾಯಾಮ ಮಾಡ್ತಾ ಇರಬೇಕು. ಅಲ್ಲದೆ ಹಸಿರು ತರಕಾರಿಗಳನ್ನು ಅಂದ್ರೆ ವಿಟಮಿನ್ ಸಿ ಯುಕ್ತ ಉತ್ತಮ ಸೊಪ್ಪು ತರಕಾರಿಗಳನ್ನು ಉಪಯೋಗಿಸ್ತಾ ಇರಬೇಕು. ಶುದ್ಧ ಸುರಕ್ಷಿತ ಆಹಾರ ಬಳಸಿರಿ, ನಮ್ಮ ಆರೋಗ್ಯ ನಮ್ಮ ಹೊಣೆ. ಹಲೋ ಸರ್, ಇಲ್ಲಿ ಔಷಧಿ ಅಂಗಡಿಯಲ್ಲಿ ನೋಡ್ರಿ, ಆ ಬ್ಯಾಂಕ್ ಇದೆ ನೋಡಿ, ಅದ್ರ ಹಿಂದೆ ಇದೆ ನೋಡಿ, ಅದೇ ಅದೇ ಅದೇ. ಹಲೋ ಸರ್, ಸ್ವಲ್ಪ ಜ್ವರ ಇದೆ, ಮೈಕೈ ನೋವು ಇದೆ, ಒಂದು ಸ್ಟ್ರಾಂಗ್ ಟ್ಯಾಬ್ಲೆಟ್ ಕೊಡಿ. ಏನಪ್ಪ ಔಷಧಿ ಬೇಕಾ? ಡಾಕ್ಟರ್ ಚೀಟಿ ತಗೊಂಬ. ವೈದ್ಯರ ಸಲಹೆ ಇಲ್ಲದೆ ಔಷಧಿ ಅಂಗಡಿಯಿಂದಲೇ ನೇರ ಔಷಧಿ ಖರೀದಿ ಅಪಾಯಕಾರಿ. ರೈತ ಬಾಂಧವರೇ, ಒಂದು ಚಿತ್ರಗೀತೆಯನ್ನು ಕೇಳ್ಕೊಂಬರೋಣಲ್ಲ. ಪುರಂದರದಾಸರ ಕೃತಿಯನ್ನು ಚಿತ್ರ ಅವರು ಹಾಡಿದ್ದಾರೆ, ಗಾನಯೋಗಿ ಪಂಚಾಕ್ಷರಿ ಗವಾಯ ಚಿತ್ರದಿಂದ. ಧನಿ ಸರಿ ಗಣಿ ಸರಿ ಸರಿ ಸರಿ ದಬ ಮ ಪ ಧನಿ ಸರಿ ಸ ಸರಿ ಸ ಸರಿ ಸನಿ ದಬ ಮ ಪ ಧನಿ ಸರಿ ಸರಿ ದಪ ಸಾನಿ ದಪ ಮಗರಿ ಸ ಸರಿ ಗ ಮ ಪ ಧನಿ ಸ ಧನಿ ಸರಿ ಗರಿ ಸರಿ ಸರಿ ದಬ ಮ ಪ ಧನಿ ಸರಿ ಗರಿ ಸರಿ ಸರಿ ಸನಿ ದಬ ಮ ಪ ಧನಿ ಸರಿ ಸ ಸರಿ ಸ ಸರಿ ಸನಿ ದಬ ಮ ಪ ಧನಿ ಸರಿ ಸರಿ ದಪ ಸಾನಿ ದಪ ಮಗರಿ ಸ ಸರಿ ಗ ಮ ಪ ಧನಿ ಸ ಧನಿ ಸರಿ ಗ ಮ ಪ ಮಗ ಮಗರಿ ಸರಿ ಧನಿ ಧನಿ ಸರಿ ಗ ಮಗರಿ ಸರಿ ಸರಿ ದಪ ಮ ಪ ಧನಿ ಸರಿ ಗರಿ ಸರಿ ಸರಿ ಸನಿ ದಪ ಮ ಪ ಧನಿ ಸರಿ ಸ ಸರಿ ಸ ಸರಿ ಸನಿ ದಪ ಮ ಪ ಧನಿ ಸರಿ ಸನಿ ದಪ ಸನಿ ದಪ ಮಗರಿ ಸ ಸರಿ ಗ ಮ ಪ ಧನಿ ಸ ಸರಿ ಗ ಮ ಪ ಧನಿ ಸ ಮಣ್ಣಿಂದ ಕಾಯ ಮಣ್ಣಿಂದ ಮಸ್ತ್.